ಕೆಲವೊಮ್ಮೆ ಜೀವನದಲ್ಲಿ ಕಂಡ ಕನಸು ನನಸಾಗೋದಕ್ಕೆ ಸಮಯ ಬೇಕು, ಹಾಗೆ ತಾಯಿಯಾಗುವ ಕನಸು ಕೂಡ. ವರ್ಷಾನುಗಟ್ಟಲೆ ಪ್ರಯತ್ನ, ಆಸ್ಪತ್ರೆ ಸುತ್ತಾಟ, ಪ್ರಾರ್ಥನೆ ಮತ್ತು ಮನಸ್ಸಲ್ಲೊಂದು ಪ್ರಶ್ನೆ, ನನಗೆ ಯಾಕೆ ಹಿಂಗೆ ಅಂತ. ಚಿಂತೆ ಬೇಡ, ನಮಗೆ ನಿಮ್ಮ ಭಾವನೆ ಅರ್ಥ ಆಗುತ್ತೆ, ನಿಮ್ಮ ನೋವು ತಿಳಿಯುತ್ತೆ, ನಿಮ್ಮ ಸಮಸ್ಯೆಗೆ ಪರಿಹಾರವೂ ಇದೆ. ವಿಶ್ವದಲ್ಲೇ ಅತ್ಯಂತ ಯಶಸ್ವಿ ಟೆಸ್ಟ್ ಟು ಬೇಬಿ ಸೆಂಟರ್ ಆಗಿರುವ ಶೋಭಾ ನರ್ಸಿಂಗ್ ಹೋಮ್ ಪ್ರೈವೇಟ್ ಲಿಮಿಟೆಡ್ 5,000 ಹೆಚ್ಚು ಟೆಸ್ಟ್ ಟು ಬೇಬಿ ಜನನಕ್ಕೆ ಸಾಕ್ಷಿಯಾಗಿದೆ. ನೀವು ಕೂಡ ಒಮ್ಮೆ ಖಂಡಿತ ಭೇಟಿ ಕೊಡಿ ಶೋಭಾ ನರ್ಸಿಂಗ್ ಹೋಮ್ ಪ್ರೈವೇಟ್ ಲಿಮಿಟೆಡ್, ಮೊರಾಜಿಪೇಟ್ ಸೇವಾ ಸದನ ಶಾಲೆ ಎದುರುಗಡೆ, ಸೋಲಾಪುರ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 7444-7550. ಕೇಳಿ, ಕಸ್ಟಮರ್ ಕೇರ್ ಇಂದ ಕಾಲ್ ಬಂದಿದೆ. 50,000 ರಿವಾರ್ಡ್ ಪಾಯಿಂಟ್ಸ್ ಅವಧಿ ಮುಗಿಯಲಿದೆ. ಈ ಲಿಂಕ್ ಮೂಲಕ APK ಡೌನ್ಲೋಡ್ ಮಾಡಲು ಹೇಳಿದರು. ಇದು ಸರಿಯಲ್ಲ, ಇದು ಮೋಸವಾಗಿರಬಹುದು. APK ಫೈಲ್ ನೀನು ಡೌನ್ಲೋಡ್ ಮಾಡಿದ್ರೆ ನಿನ್ನ ಡೇಟಾ ತಕ್ಷಣ ಕದೊಯ್ತು ಅಂದ್ರೆ ಡಿಜಿಟಲ್ ಅರೆಸ್ಟ್ ಅಂತ ಭಯ ತೋರಿಸ್ತಾರೆ. ಫೇಕ್ ಇನ್ವೆಸ್ಟ್ಮೆಂಟ್ಗೆ ಸೇರೆ ಹಿಡಿಸ್ತಾರೆ. ರಿಮೋಟ್ ಪಾಯಿಂಟ್ ನಲಾಲಕ್ಕೆ ತೋರಿಸ್ತಾರೆ. ನಿನ್ನ ದೂದಿದಾದ ಹಣ ಕಸಿದು ಕೊಲಿಸ್ತಾರೆ. ಅಪರಿಚಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಸೈಬರ್ ಕ್ರೈಂ ಸಹಾಯವಾಣಿ 1930 ಅನ್ನು ನೆನಪಿನಲ್ಲಿಡಿ. SDI ಎಚ್ಚರಿಕೆಯಿಂದಿರಿ, ಸುರಕ್ಷಿತವಾಗಿರಿ. ಡಾಕ್ಟರ್ ಸಾಹೇಬ್ರೇ, ಕೆಮ್ಮು ವಾಸಿ ಆಗ್ತಾ ಇಲ್ಲ. ನೀವು ಧೂಮಪಾನ ಮಾಡ್ತೀರಾ? ಟೆನ್ಷನ್ ಕಮ್ಮಿ ಮಾಡೋದಕ್ಕೆ ಬೀಡಿ ಸೇತೀನಿ. ಎಲೆಯಲ್ಲಿ ಸುತ್ತಿದ್ದ ಬೀಡಿ ಅಂದ್ರೆ ತಂಬಾಕು ತಾನೆ? ಇದರಿಂದ ಕ್ಯಾನ್ಸರ್, ಹೃದಯಾಘಾತ ಮತ್ತು ಸಾವು ಕೂಡ ಬರಬಹುದು. ಅಗ್ಗ ಇರುತ್ತೆ, ಆದ್ರೆ ನಿಜ ಏನು ಅಂದ್ರೆ ಚಿಕಿತ್ಸೆಗೆ ಲಕ್ಷಗಟ್ಟಲೆ ಬೇಕು. ಬೀಡಿ ಸಾವಿಗೆ ಮುನ್ನುಡಿ. ನಿಮ್ಮ ಮತ್ತು ನಿಮ್ಮವರ ಮಂದಹಾಸ ಕಾಪಾಡಿಕೊಳ್ಳಿ, ಈ ದುಶ್ಚಟದಿಂದ ಹೊರಬನ್ನಿ. ಆರೋಗ್ಯ ಖಾತೆಯ ಟೋಲ್ ಫ್ರೀ ನಂಬರ್ 1800112356 ಕರೆ ಮಾಡಿ. WHO ವತಿಯಿಂದ ಜನಿತಕ್ಕಾಗಿ ಜಾರಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ LIC ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ LIC ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ LIC ಶಾಖೆಗೆ ಭೇಟಿ ಕೊಡಿ ಅಥವಾ LICIndia.inಗೆ ವಿಸಿಟ್ ಮಾಡಿ. LIC ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಈ ವರ್ಷದ ಅಂದ್ರೆ 2025 ವರ್ಷದ ಕೊನೆಯ ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಹೊಸ ವರ್ಷ 2026 ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದೊಳಗೆ ಒಳ್ಳೆ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಲಿ ಅಂತೇಳಿ ನಾವು ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೀವಿ. ಆತ್ಮೀಯರೆ, ಈ ವರ್ಷ ನಾವು ನೋಡಿದ್ರೆ ಸಾಕಷ್ಟು ಏರುಪೇರುಗಳನ್ನ, ನೈಸರ್ಗಿಕ ವಿಕೋಪಗಳನ್ನ ಕಂಡಂತಹ ವರ್ಷ ಅಂತ ಹೇಳ್ಬಹುದು. ವಿಶೇಷವಾಗಿ ಮಳೆಯ ದೃಷ್ಟಿಯಿಂದ ನಾವು ನೋಡಬೇಕು ಅಂತಂದ್ರ ಸಾಕಷ್ಟು ಮಳೆ ಈ ವರ್ಷ ಆಗಿ ನಮ್ಮ ರೈತರಿಗೆ ಬಹಳಷ್ಟು ನುಕ್ಸಾನನ್ನ ಉಂಟು ಮಾಡ್ಯದ ಅಂತ ಹೇಳ್ಬಹುದು. ಹೆಚ್ಚು ಕಡಿಮೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಏನು ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು ಹೇಳಿದ್ರು, ಈ ಸಲ ಹೆಚ್ಚಿನ ಮಳೆಯನ್ನ ನಾವು ಪಡಿತೀವಿ ಅಂತೇಳಿ. ಅದೇ ರೀತಿಯಾಗಿ ವಾತಾವರಣ ಕೂಡ ವರ್ತನೆ ಮಾಡಿ ಹೆಚ್ಚು ಕಡಿಮೆ ಡಬಲ್ ಮಳೆಯನ್ನ ತಂದದ ಅಂತ ಹೇಳಿ ಹೇಳಬಹುದು. ಇದರಿಂದಾಗಿ ಸಾಕಷ್ಟು ನಷ್ಟವನ್ನ ನಮ್ಮ ರೈತರು ಅನುಭವಿಸಬೇಕಾಯ್ತು. ಬೆಳೆಗಳಿಗೆ ರೋಗಗಳು ಬಂದು ಆ ಸಮಯದೊಳಗ ನಿರಂತರವಾಗಿ ಮಳೆ ಹಿಡಿದು ರೈತರಿಗೆ ರೈತಾಪಿ ಚಟುವಟಿಕೆಗಳಲ್ಲಿ ತೊಂದರೆ ಉಂಟು ಮಾಡಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಅನೇಕರು ತಾವು ಇದನ್ನ ಅನುಭವಿಸಿದ್ದೀರಿ. ಮತ್ತ ಈ ದೃಷ್ಟಿಯಿಂದ ನಮ್ಮ ಸರ್ಕಾರಗಳು ಏನ್ ಮಾಡ್ತಾ ಇದ್ದಾವೆ ಅಂತಂದ್ರೆ ಬೆಳೆ ವಿಮೆ ಯೋಜನೆಯನ್ನ ಜಾರಿಗೆ ತಂದಿರೋದ್ರಿಂದ ನಮ್ಮ ರೈತರಿಗೆ ಸ್ವಲ್ಪ ಇಲ್ಲ ಸ್ವಲ್ಪ ಅದರಿಂದ ಪರಿಹಾರ ಸಿಕ್ಕದ ಅಂತ ಹೇಳಿ ನಾವು ಭಾವಿಸ್ತೀವಿ. ಯಾಕಪ್ಪ ಅಂತಂದ್ರ ಇಂತಹ ನೈಸರ್ಗಿಕ ವಿಕೋಪಗಳಿಂದ ನಾವು ಸಾಧ್ಯ ಆದಷ್ಟು ಬಚಾವ ಆಗಬೇಕು ಅಥವಾ ನಮ್ಮ ನುಕ್ಸಾನು ಕಡಿಮೆ ಆಗಬೇಕು ಅಂತಂದ್ರ ನಾವು ಬೆಳೆ ವಿಮೆಯ ಮೊರೆ ಹೋಗ್ಬೇಕಾಗ್ತದ. ಅಂತ ಒಂದು ಸೌಲಭ್ಯ ನಮ್ಮ ರೈತ ಬಾಂಧವರಿಗೆ ಇರೋದ್ರಿಂದ ಒಂದಷ್ಟಾದ್ರೂ ಒಂದು ಪರಿಹಾರ ಸಿಕ್ಕು ಅವರಿಗೆ ಈ ನಿಟ್ಟಿನೊಳಗ ಒಂದ್ ಸ್ವಲ್ಪ ಅನುಕೂಲ ಆಗಿರಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಆದ್ರ ಎಲ್ಲಾ ನಷ್ಟವನ್ನ ತುಂಬಿಕೊಡೋದಕ್ಕ ಸಾಧ್ಯ ಇಲ್ಲ, ಅದಕ್ಕ ನಾವು ಕೂಡ ತಯಾರು ಇರಬೇಕಾಗ್ತದ. ಇಂಥ ಒಂದು ಸಂದರ್ಭದೊಳಗ ಎಷ್ಟು ಸಾಧ್ಯದ ಅಷ್ಟು ನಾವು ಜಾಗ್ರತೆಯನ್ನ ವಹಿಸಿದ್ರೆ, ಮುಂಜಾಗ್ರತೆಯಾಗಿ ನಾವು ಯೋಜನೆಗಳನ್ನ ಮಾಡಿಕೊಂಡ್ರೆ ನಮಗ ಸ್ವಲ್ಪ ಅನುಕೂಲ ಆಗಬಹುದು ಅನ್ನುವಂತ ಒಂದು ದೃಷ್ಟಿಯಿಂದ ಈ ಒಂದು ಮೇಘ ಸಂದೇಶ ಸರಣಿ ಇಲ್ಲಿ ತನಕ ತಮಗೆ ಯಾವ ಉದ್ದೇಶದಿಂದ ನಾವು ಈ ಮೇಘ ಸಂದೇಶ ಶುರು ಮಾಡಿದ್ವಿ, ಆ ಉದ್ದೇಶ ಬಹುತೇಕ ಈಡೇರ್ತದ ಅನ್ನುವಂತಹ ಒಂದು ವಿಚಾರ ಇಲ್ಲದ ನಮ್ಮ ರೈತರಿಗೆ ನುಕ್ಸಾನ ಆಗಬಾರದು. ವಿಶೇಷವಾಗಿ ವಾತಾವರಣದ ನಡವಳಿಕೆಯಿಂದ, ವರ್ತನೆಯಿಂದ, ಏರುಪೇರುಗಳಿಂದ ಅವರು ತಮ್ಮನ್ನು ತಾವು ರಕ್ಷಿಸಿಕೊಳ್ಬೇಕು, ಬೆಳೆಯನ್ನ ರಕ್ಷಿಸಿಕೊಳ್ಬೇಕು, ಮತ್ತ ಈ ವಾತಾವರಣ ವಿಜ್ಞಾನದ ಬಗ್ಗೆ ಸಾಕ್ಷರರಾಗಬೇಕು, ಅದರ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಿ ತಮ್ಮ ಕೃಷಿ ಬದುಕಿನೊಳಗ ಈ ವಿಜ್ಞಾನವನ್ನ ಅಳವಡಿಸಿಕೊಳ್ಳಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಇದನ್ನ ನಾವು ಶುರು ಮಾಡಿದ್ವಿ. ಇದು ತಮಗೆಲ್ಲ ಗೊತ್ತೇ ಇರುವಂತದ್ದು, ನೂರಾರು ಸಾವಿರಾರು ಜನ ರೈತರು ತಾವು ಇದನ್ನ ಬಳಸ್ಕೊಳ್ತಾ ಇದ್ದೀರಿ. ಈ ನಿಟ್ಟಿನೊಳಗ ನಮ್ಮ ಒಂದು ಪ್ರಯತ್ನಕ್ಕೆ ತಮ್ಮ ಸಂಪೂರ್ಣವಾದಂತಹ ಒಂದು ಬೆಂಬಲವನ್ನು ಕೊಟ್ಟು ಇಲ್ಲಿ ತನಕ ನಡೆಸಿಕೊಂಡು ಬಂದಿದ್ದೀರಿ ಅನ್ನೋದೇ ಒಂದು ದೊಡ್ಡ ವಿಚಾರ. ಅದಕ್ಕಾಗಿ ನಾವು ಆಕಾಶವಾಣಿ ಪರವಾಗಿ, ಮೇಘ ಸಂದೇಶ ಕಾರ್ಯಕ್ರಮದ ಪರವಾಗಿ, ಕೃಷಿ ಕಾರ್ಯಕ್ರಮಗಳ ಪರವಾಗಿ ತಮಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರ ಇಂಥ ಒಂದು ವಿಜ್ಞಾನ ನಮ್ಮ ರೈತರು ಅಳವಡಿಸಿಕೊಂಡ್ರೆ ಅದರಿಂದ ಅವರಿಗೆ ಸಾಕಷ್ಟು ಪ್ರಯೋಜನಗಳು ಆಗ್ತಾ ಇದ್ದಾವ ಮತ್ತ ಅದನ್ನ ತಾವು ಕೂಡ ದೃಢೀಕರಣ ಮಾಡಿದ್ದೀರಿ. ಅದಕ್ಕಾಗಿ ಈಗ ನೀವೇನು ಇದನ್ನ ಉಪಯೋಗ ಮಾಡ್ತಾ ಇದ್ದೀರಿ? ಇನ್ನೂ ಸಾಕಷ್ಟು ಜನ ಇದರಿಂದ ಹೊರಗುಳಿದಿದ್ದಾರೆ, ಅವರಿಗೆ ಈ ಒಂದು ವಿಚಾರದ ಬಗ್ಗೆ ಗೊತ್ತಿಲ್ಲ. ಅಂಥವರಿಗೆ ತಾವು ಇನ್ನೂ ಪ್ರಯತ್ನ ಮಾಡಿ ಹೇಳುವಂತಹ ಒಂದು ವಿಚಾರ ಮಾಡಿದ್ರೆ, ಹೇಳುವಂತಹ ಒಂದು ಬೆಂಬಲವನ್ನ ನಮಗ ಕೊಟ್ರ ಬಹಳ ಒಳ್ಳೇದಾಗ್ತದ. ಯಾಕಂತಂದ್ರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಯೊಬ್ಬ ರೈತರು ಸಹಿತ ಈ ಒಂದು ವಿಜ್ಞಾನದ ಉಪಯೋಗ ಪಡ್ಕೊಳ್ಬೇಕು ಅನ್ನುವಂತಹದ್ದೇ ನಮ್ಮ ಉದ್ದೇಶ. ಎಷ್ಟು ಸಾಧ್ಯದ ಅಷ್ಟು ಹೆಚ್ಚಿನ ರೈತರು ಇದರ ಉಪಯೋಗ ಪಡ್ಕೊಂಡ್ರಪ್ಪ ಅಂತಂದ್ರ ಅವರಿಗೆ ಜೀವನದೊಳಗ ಸಾಕಷ್ಟು ಸಂರಕ್ಷಣೆ ಸಿಗ್ತದ ಅನ್ನುವಂತಹ ಮಾತು. ಅದಕ್ಕ ಈ ನಿಟ್ಟಿನೊಳಗ ಇನ್ನು ಮುಂದಿನ ದಿನಗಳಲ್ಲಿ ತಾವು ಇದರ ಬಗ್ಗೆ ಹೆಚ್ಚಿನ ಒಂದು ಬೆಂಬಲವನ್ನ ನಮಗ ಕೊಡ್ತೀರಿ ಅಂತೇಳಿ ನಾವು ಭಾವಿಸ್ತೀವಿ. ಆತ್ಮೀಯರೇ, ವಾತಾವರಣ ಹಿಂದಿನಂಗಿಲ್ಲ. ಕಳೆದ 20 ವರ್ಷಗಳಲ್ಲಿ ಯಾವ ರೀತಿಯಾದಂತಹ ಒಂದು ವಾತಾವರಣ ಇತ್ತು ಆ ವಾತಾವರಣ ಈಗಿಲ್ಲ. ಬಹುತೇಕ ಬದಲಾವಣೆಗಳಾಗ್ಯಾವ, ಸಾಕಷ್ಟು ಏರುಪೇರುಗಳಾಗ್ಯಾವ, ಅದನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. 2025 ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಅನೇಕ ಕಡೆಗಳಲ್ಲಿ ಇಡೀ ಜಗತ್ತಿನೊಳಗ ಚಂಡಮಾರುತಗಳು ಬಂದು, ಪ್ರವಾಹಗಳು ಬಂದು, ನದಿಗಳು ತುಂಬಿ ಹರಿದು, ಕೆಲವೊಂದ್ ಕಡೆ ಎಂದೂ ಊಹಿಸಲಾರದಂತಹ ವಾತಾವರಣದ ಘಟನೆಗಳು ನಡೆದು ಇಂಥ ವಾತಾವರಣದ ಅವಘಡಗಳು ನಮ್ಮಲ್ಲೂ ಕೂಡ ಸಂಭವಿಸಿದವು. ಅದಕ್ಕೆ ನಾವು ಇಲ್ಲಿ ತನಕ ನೋಡಿದ್ರ ಸಾಕಷ್ಟು ತಯಾರಿಯನ್ನ ನಾವು ಮಾಡಿದ್ವಿ. ಯಾವ ರೀತಿ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಮುಂಜಾಗ್ರತೆಯಾಗಿ ನಾವು ಅದರ ಬಗ್ಗೆ ತಿಳ್ಕೊಂಡು ಎದುರಿಸುವಂತಹ ಒಂದು ಕಾರ್ಯವನ್ನ ಮಾಡಿದ್ದೀವಿ. ಸಾಧನಗಳನ್ನ ತಯಾರು ಮಾಡಿದ್ದೀವಿ ಮತ್ತೆ ನಮ್ಮ ಜನತೆಯನ್ನ ಸುರಕ್ಷಿತವಾಗಿ ಇರಿಸಿಕೊಳ್ಳುವುದಕ್ಕೆ ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ನಮ್ಮ ಸರ್ಕಾರಗಳು ಮಾಡ್ಯಾವ ಅಂತ ಹೇಳ್ಬಹುದು. ಈ ನಿಟ್ಟಿನೊಳಗ ನಮಗ ಹೆಮ್ಮೆ ಅನ್ನಿಸ್ತದ. ಭಾರತೀಯ ಹವಾಮಾನ ಇಲಾಖೆ ಇರಬಹುದು, ಸರ್ಕಾರಗಳು ಇರಬಹುದು, ಈ ನಿಟ್ಟಿನೊಳಗ ಗಂಭೀರವಾಗಿ ಚಿಂತನೆ ನಡೆಸಿ ಒಂದು ವ್ಯವಸ್ಥೆಯನ್ನ ರೂಪುಗೊಳಿಸಿದ್ದು. ಆಗ್ತಾ ಇದ್ದಂತಹ ನಷ್ಟ, ಹಿಂದಿನ ವರ್ಷಗಳಲ್ಲಿ ಎಷ್ಟು ನಷ್ಟ ಆಗ್ತಾ ಇತ್ತು, ಆಸ್ತಿ ಪಾಸ್ತಿ, ಜೀವಹಾನಿ, ಪ್ರಾಣಹಾನಿ, ಜಾನುವಾರುಗಳ ಹಾನಿ, ಇದೆಲ್ಲ ಏನಾಗ್ತಿತ್ತು, ಅಂಥ ಒಂದು ವ್ಯವಸ್ಥೆಗೆ ಸೆಡ್ ಹೊಡೆದು ನಿಂತು ನಾವು ಇವತ್ತಿನ ದಿವಸ ಏನೇ ಒಂದು ಚಂಡಮಾರುತ ಬಂದರೂ ಕೂಡ ಅಥವಾ ಪ್ರವಾಹಗಳು ಬಂದರೂ ಕೂಡ ಹಿಂದಿನ ದಿನಗಳಲ್ಲಿ ಏನು ನಮಗ ತೊಂದರೆಗಳು ನುಕ್ಸಾನುಗಳು ಆಗ್ತಾ ಇತ್ತು ಆ ಮಟ್ಟಿನ ನುಕ್ಸಾನುಗಳಿಂದ ನಾವು ತಪ್ಪಿಸಿಕೊಂಡಿದ್ದೀವಿ, ಸುರಕ್ಷಿತವಾಗಿದ್ದೀವಿ ಅನ್ನುವಂಥದ್ದೇನದ ಅದು ನಮ್ಮ ಹೆಗ್ಗಳಿಕೆ ಅಂತ ಹೇಳಿ ಹೇಳಬಹುದು. ಕಳೆದ 150 ವರ್ಷಗಳಿಂದ ಭಾರತೀಯ ಹವಾಮಾನ ಇಲಾಖೆ ನಮಗ ಸೇವೆಯನ್ನ ನೀಡುತ್ತದ. ಅಂಥದ್ರೊಳಗ ಇತ್ತೀಚಿನ ದಿನಗಳಲ್ಲಿ ಏನು ಬದಲಾವಣೆಗಳಾಗ್ಯಾವ, ಸಂಶೋಧನೆಗಳಾಗ್ಯಾವ, ಹೊಸ ಹೊಸ ಸಲಕರಣೆಗಳೇನ್ ಬಂದಾವ, ಅಂಥ ಉಪಕರಣಗಳೇನ್ ಬಂದಾವ, ಅವುಗಳನ್ನ ಬಳಸಿ ನಮ್ಮ ವಿಜ್ಞಾನಿಗಳು ನಿಖರವಾದ, ನಿಷ್ಕೃಷ್ಟವಾದಂಥ ಮತ್ತ ಕರಾರುವಾಕಾದಂಥ ಮಾಹಿತಿಯನ್ನ ಹೆಜ್ಜೆ ಹೆಜ್ಜೆಗೂ ನೀಡ್ತಾ ಇದ್ದಾರೆ. ಈಗ ಒಂದು ಚಂಡಮಾರುತದ ಉದಾಹರಣೆಯನ್ನೇ ತಗೊಂಡ್ರೆ, ಬಂಗಾಳ ಕೊಲ್ಲಿಯಲ್ಲಿ ಹುಟ್ಟುವಂತಹ ಒಂದು ಚಂಡಮಾರುತ ನಮ್ಮ ಭಾಗಕ್ಕೆ ಯಾವಾಗ ಬರ್ತದ ಅಂತೇಳಿ ಹೇಳುವಂತದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅದರಿಂದ ಎಷ್ಟು ನಾವು ಎಚ್ಚರಿಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ, ಆ ಪ್ರಮಾಣದ ಬಗ್ಗೆ ಕೂಡ ಅವರು ಹೇಳ್ತಾ ಇದ್ದಾರೆ ಮತ್ತೆ ಯಾವ ರೀತಿ ಸುರಕ್ಷಿತವಾಗಿರಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಏನು ಅಧಿಕಾರಿಗಳಿದ್ದಾರೆ ಅವರಿಗೆ ಕೆಲಸ ಮಾಡೋದಕ್ಕ ಸರಳವಾಗಿ ನಮ್ಮ ಜನರ ಜೀವ ಆಸ್ತಿ ಪಾಸ್ತಿಯನ್ನ ಉಳಿಸಿಕೊಳ್ಳುವುದಕ್ಕ ಸಮಯ ಸಿಗುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಸಮಯ ಸಿಕ್ತು ಅಂತಂದ್ರ ನಾವು ಯೋಜನೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗ್ತದ. ಅದೇ ರೀತಿಯಾಗಿ ಆತ್ಮೀಯರೇ, ಏನು ಈ ವಾತಾವರಣದ ಏರುಪೇರುಗಳದಾವ, ಇಂಥ ವಾತಾವರಣದ ಏರುಪೇರುಗಳಿಂದ ನಿಮ್ಮನ್ನು ನೀವು ಈ ಅವಘಡಗಳಿಂದ ಸುರಕ್ಷಿತವಾಗಿ ಇದ್ದೀರಿ ಅನ್ನುವಂತಹ ಮಾತು ಬಹಳ ಸಂತೋಷ ಕೊಡುವಂತಹದ್ದು. 16 ವರ್ಷಗಳ ನಮ್ಮ ಪ್ರಯಾಣದೊಳಗ ನಾವು ಇದನ್ನ ಸಾಧಿಸೀವಲ್ಲ, ಅದು ಒಂದು ಹೆಮ್ಮೆ ತರುವಂತಹ ಒಂದು ವಿಷಯ. ಅದಕ್ಕೆ ಬೆಂಗಾವಲಾಗಿ ನಿಂತಹ ನೀವೇನಿದ್ದೀರಿ, ಅದಕ್ಕೆ ನೀವು ಕೂಡ ಈ ಒಂದು ಸಾಧನೆಗೆ ಅರ್ಹರು ಅಂತೇಳಿ ಹೇಳ್ತಾ ಈ ಒಂದು ನಮ್ಮ ಪ್ರಯಾಣ ಹೀಗೆ ಮುಂದುವರಿಲಿ. ನಾವು ನೀವು ಕೂಡ ವ್ಯವಸ್ಥಿತವಾದಂತಹ ಒಂದು ಸಿಸ್ಟಮ್ ಅನ್ನ ಅಭಿವೃದ್ಧಿ ಮಾಡಿ ಇನ್ನ ಮುಂದಿನ ದಿನಗಳು ಇನ್ನೂ ಕಠಿಣ ಆಗುವಂತಹ ಸಾಧ್ಯತೆಗಳನ್ನ ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ. ಕಳೆದ ಕೆಲವು ಸಂಚಿಕೆಗಳಲ್ಲಿ ನಾನು ತಮಗ ಹೇಳಿದ್ದೆ ಏನಪ್ಪಾ ಅಂತಂದ್ರ, ನಮ್ಮ ವಿಜ್ಞಾನಿಗಳಿಗೆ ಒಂದು ಅನುಮಾನದ ಈಗ ನಮ್ಮ ಮುಂಗಾರು ಏನದ, ಜೂನ್ ದಿಂದ ಸೆಪ್ಟೆಂಬರ್ ತನಕ ಏನು 4 ತಿಂಗಳ ಅವಧಿಯ ಮುಂಗಾರು ಏನದ, ಈ ಮುಂಗಾರು ಮುಂದಿನ ದಿನಗಳಲ್ಲಿ ಇದೇ ರೀತಿ ಇರ್ಲಿಕ್ಕಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನು ಅಂತಂದ್ರ, ವಾತಾವರಣದ ಪ್ರಭಾವ ಈ ಮಾನ್ಸೂನ್ ಮೇಲೆ ಸಾಕಷ್ಟು ಪ್ರಮಾಣದೊಳಗ ಆಗಿ ಅದರಿಂದ ನಮ್ಮ ರೈತರಿಗೆ ಅನಾನುಕೂಲ ಆಗುವಂತಹದ್ದನ್ನ ಅಥವಾ ನಮ್ಮ ಬೆಳೆಯ ಪ್ಯಾಟರ್ನ್ ಏನದ, ಬೆಳೆ ಪದ್ಧತಿಗಳನ್ನ ಅವುಗಳನ್ನ ಬದಲಾವಣೆ ಮಾಡಿಕೊಳ್ಳುವಂತಹ ಒಂದು ಅನಿವಾರ್ಯ ಪ್ರಸಂಗವನ್ನ ಈ ವಾತಾವರಣ ಸೃಷ್ಟಿಸಬಹುದು ಅನ್ನುವಂತ ಮಾತದ. ಈಗಾಗಲೇ ಇದ್ರ ಬಗ್ಗೆ ವಿಜ್ಞಾನಿಗಳು ಹೇಳುವುದನ್ನ ಕೇಳ್ತಾ ಇದ್ದೀವಿ. ಈಗ ಸೀಸನ್ಗಳು ಮೊದಲಿನಂಗ ಉಳದಿಲ್ಲ, ಸೀಸನ್ ಮುಂದೆ ಹೋಗ್ತಾ ಇದ್ದಾವ ಅಥವಾ ಹಿಂದ್ ಬರ್ತಾ ಇದ್ದಾವ. ಮಳೆಗಾಲದೊಳಗ ಮಳೆ ಹೆಚ್ಚಾಗ್ತದ, ಬ್ಯಾಸಿಗೆ ಒಳಗ ಬಿಸಿಲು ಹೆಚ್ಚಿಗಿರ್ತದ, ಚಳಿಗಾಲದೊಳಗ ಚಳಿ ಹೆಚ್ಚಿರ್ತದ. ಮತ್ತ ಇದ್ರ ಉಲ್ಟಾನು ಆಗ್ಬಹುದು, ಪ್ರವಾಹದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಹುದು ಅಥವಾ ಬರದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬಹುದು. ಹಿಂಗಿದ್ದಾಗ ಯಾವ ಒಂದು ಸನ್ನಿವೇಶ ಹೆಚ್ಚಿಗೆ ಇರ್ತದ, ಅದಕ್ಕ ನಾವು ಹೊಂದಿಕೊಂಡು ಹೋಗಬೇಕಾಗುವಂತಹ ಒಂದು ಪರಿಸ್ಥಿತಿ ಉದ್ಭವ ಆಗ್ತದ. ಅದಕ್ಕ ನಮ್ಮ ರೈತರಿಗೆ ಈ ನಿಟ್ಟಿನೊಳಗ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸವಾಲುಗಳು ಬರಬಹುದು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಈ ಮಾನ್ಸೂನ್ ಬಗ್ಗೆ ಏನ್ ಹೇಳಿದ್ರು ಅದು ಸದ್ಯದ ಮಟ್ಟಿಗೆ ಆಗ್ಲಿಕ್ಕಿಲ್ಲ, ಇನ್ನೂ ಸಮಯ ಸಾಕಷ್ಟದ. 200 ವರ್ಷ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಮುಂದಿನ 200 ವರ್ಷಗಳ ನಂತರ ನಮ್ಮ ದೇಶದೊಳಗ ಮುಂಗಾರು ಇರ್ಲಿಕ್ಕಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಅದರೊಳಗ ಬಹಳಷ್ಟು ಬದಲಾವಣೆಗಳು ಆಗಬಹುದು ಅಂತ ಹೇಳಿ. ಆದ್ರೆ ಅದ್ರ ಬಗ್ಗೆ ನಾವು ಆತಂಕ ಪಡುವುದು ಬೇಡ. ಈಗ ಏನು ಸಿಚುವೇಶನ್ ಅದ, ಈಗ ಏನು ಸನ್ನಿವೇಶ ಅದ, ಅದಕ್ಕ ನಾವು ಹೊಂದಿಕೊಂಡು ಅದನ್ನ ಮುಂಚೆನೆ ತಿಳ್ಕೊಂಡು ಅದ್ರ ಬಗ್ಗೆ ಯೋಜನೆ ಮಾಡೋದ್ರ ಕಡೆ ನಾವು ಗಮನ ಹರಿಸುದು ಒಳ್ಳೇದು. ಆತಂಕ ಪಡೋದ್ರಿಂದ ಏನಾಗಂಗಿಲ್ಲ, ಅಂಜುದ್ರಿಂದ ಏನಾಗಂಗಿಲ್ಲ. ಯಾವ ರೀತಿ ಬದಲಾವಣೆಗಳಾಗ್ತಾವ ಅದಕ್ಕೆ ನಾವು ಯಾವ ರೀತಿ ಸೆಡ್ ಹೊಡೆದ್ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ನೀವು ಈ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಂಡು, ಯಾಕಪ್ಪ ಅಂತಂದ್ರೆ ನಮ್ಮ ವಿಜ್ಞಾನಿಗಳಿದ್ದಾರೆ, ನಿಮ್ ಜೊತೆಗೆ ಅಧಿಕಾರಿಗಳಿದ್ದಾರೆ, ಅವರ ಸಹಾಯವನ್ನ ನೀವು ಪಡ್ಕೊಳ್ಬಹುದು. ಸಾಧ್ಯ ಆದಷ್ಟು ವಿಜ್ಞಾನಿಗಳ ಸಂಪರ್ಕದೊಳಗ ತಾವು ಇದ್ದು ಏನು ಅವರು ಹೇಳ್ತಾರ ಅದ್ರ ಪ್ರಕಾರ ಮಾಡ್ಕೊಂಡು ಹೋದ್ರಿ ಅಂತಂದ್ರ, ವಿಶೇಷವಾಗಿ ಈ ಪರಿಸರ ಸ್ನೇಹಿಯಾದಂತಹ ಕೃಷಿ ಕಡೆ ನಾವು ಇವತ್ತಿನ ದಿವಸ ಗಮನ ಹರಿಸೋದು ಒಳ್ಳೇದು. ಮತ್ತ ನಿಖರವಾದಂತಹ ಒಂದು ಕೃಷಿ ಕಡೆ ನಾವು ನಮ್ಮ ಗಮನವನ್ನ ಹರಿಸೋದು ಒಳ್ಳೇದು. ಯಾಕಂದ್ರೆ ನಮಗ ಸಂಪನ್ಮೂಲಗಳೇನದವ, ನೀರಿರ್ಬಹುದು, ಮಣ್ಣಿರ್ಬಹುದು ಅಥವಾ ಇತರೆ ಸಂಪನ್ಮೂಲಗಳಿರ್ಬಹುದು, ಆ ಸಂಪನ್ಮೂಲಗಳು ಇವತ್ತ ಬಹಳಷ್ಟು ಒತ್ತಡದೊಳಗ ಸಿಲುಕಿಕೊಂಡವ, ಬಹಳಷ್ಟು ಅವುಗಳನ್ನ ಉಪಯೋಗ ಮಾಡ್ತಾ ಇದ್ದೀವಿ. ನಿಖರವಾಗಿ ನಾವು ಉಪಯೋಗ ಮಾಡೋದ್ರ ಕಡೆ ಗಮನ ಹರಿಸಬೇಕು, ಸಂಪನ್ಮೂಲಗಳನ್ನ ಉಳಿಸ್ಬೇಕು. ಹಂಗಾದಾಗ ಹೆಚ್ಚಿನ ಒಂದು ಲಾಭ ಕೂಡ ನಾವು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅದ. ಸಂಪನ್ಮೂಲಗಳನ್ನ ನಾವು ಯಾವಾಗ ಬಳಸ್ತೀವಿ ಸರಿಯಾಗಿ ಸೂಕ್ತವಾಗಿ ವಿವೇಕದಿಂದ ಯಾವಾಗ ನಾವು ಬಳಸ್ತೀವಿ, ಹಂಗಾದಾಗ ನಮ್ಮ ಏನು ಕೃಷಿ ಅದ ಆವಾಗ ಲಾಭದಾಯಕ ಆಗೋದಕ್ಕ ಸಾಧ್ಯ ಅದ. ಅದಕ್ಕ ಈ ನಿಟ್ಟಿನೊಳಗ ನಾವು ಕೆಲಸ ಮಾಡಬೇಕಾಗಿದೆ. ನಿಖರವಾದಂತಹ ಒಂದು ಕೃಷಿ ಅಂತ ಹೇಳಿ ಈಗಾಗಲೇ ವಿಶ್ವವಿದ್ಯಾಲಯಗಳಲ್ಲಿ ಅದರ ಬಗ್ಗೆ ಹೆಚ್ಚಿನ ಚರ್ಚೆ ನಡೆದದ, ಅದರ ಬಗ್ಗೆ ಪಾಠಗಳನ್ನು ಕೂಡ ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದಾರೆ. ನಿಖರ ಕೃಷಿ ಅಂತಂದ್ರ ನಮಗ ಎಷ್ಟು ಪ್ರಮಾಣದ ನೀರು ಬೆಳೆಗೆ ಬೇಕು, ಎಷ್ಟು ಪ್ರಮಾಣದ ರಸಗೊಬ್ಬರಗಳು ಬೇಕು, ಎಷ್ಟು ಪ್ರಮಾಣದ ಕೀಟನಾಶಕಗಳು ಬೇಕು, ಎಷ್ಟು ಪ್ರಮಾಣದ ಸಂಪನ್ಮೂಲಗಳು ಬೇಕು, ಹಿಂಗ ಅಷ್ಟೇ ಪ್ರಮಾಣದ ಸಂಪನ್ಮೂಲಗಳನ್ನ ಆಯಾ ಸಂದರ್ಭಕ್ಕೆ ನಾವು ಬಳಸಿಕೊಳ್ಬೇಕು, ಆಗುವಂತಹ ಸಂಪನ್ಮೂಲಗಳ ನಷ್ಟವನ್ನ ತಡೆಯಬೇಕು ಅನ್ನುವಂತಹ ಒಂದು ವಿಚಾರದ ಜೊತೆಗೆ ಈಗೇನು ನಾವು ಹೇಳ್ತಾ ಇದ್ದೀವಿ, ಇತ್ತೀಚಿನ ದಿವಸದೊಳಗ ಡಿಜಿಟಲ್ ಕ್ರಾಂತಿ ಆಗ್ಯದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದ್ರೆ ಕೃತಕ ಬುದ್ಧಿಮತ್ತೆಯಿಂದ ಮುಂದಾಗುವಂತಹ ಘಟನೆಗಳನ್ನ ಕೂಡ ತಿಳ್ಕೊಳ್ಬಹುದು, ಮತ್ತ ನಮ್ಮ ದಿನನಿತ್ಯದ ಕೃಷಿಯನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡಿಕೊಳ್ಬಹುದು. ಅಂತ ಉಪಕರಣಗಳು ಈಗ ಬಂದಾವ, ಮುಂದಿನ ದಿನಗಳಲ್ಲಿ AI ಚಾಲಿತ ಉಪಕರಣಗಳು ನಮ್ಮ ಹೊಲದೊಳಗ ಬರಬಹುದು, ಅವುಗಳನ್ನ ಬಳಸೋದ್ರ ಕಡೆ ನಾವು ಇವತ್ತಿನ ದಿವಸ ಗಮನ ಹರಿಸಬೇಕಾಗಿದೆ. ಈ ನಿಟ್ಟಿನೊಳಗೆ ನಾವು ಅದನ್ನ ತಿಳ್ಕೊಂಡಿವಿ ಅಂತಂದ್ರ ಬಹಳಷ್ಟು ಉತ್ತಮವಾದಂತಹ ಒಂದು ಕೃಷಿಯನ್ನ, ನಿಖರವಾದಂತಹ ಒಂದು ಕೃಷಿಯನ್ನ ನಾವು ಮಾಡಬಹುದಾಗಿದೆ. ನಮ್ಮ ಕೃಷಿ ಒಂದು ಉದ್ಯಮವಾಗಿ ಅಭಿವೃದ್ಧಿ ಆಗುವುದಕ್ಕ ಈ ಒಂದು ಹೊಸ ತಂತ್ರಜ್ಞಾನ ಇದು ಸಾಧ್ಯ ಮಾಡಿಸ್ತದ ಅಂತ ಹೇಳಿ ಬಹಳ ವಿಶ್ವಾಸ ಎಲ್ಲ ವಿಜ್ಞಾನಿಗಳಲ್ಲಿ ಇದೆ. ಈಗಾಗಲೇ ಅದರ ಪರಿಣಾಮಗಳನ್ನ ತಾವು ನೋಡ್ತಾ ಇದ್ದೀರಿ, ಎಲ್ಲಿ ನೋಡೋದಲ್ಲೆಲ್ಲ ಕೃತಕ ಬುದ್ಧಿಮತ್ತೆ ಕೆಲಸ ಮಾಡ್ತಾ ಇದೆ. ನಿಮ್ಮ ಮೊಬೈಲ್ ಅನ್ನೇ ತಗೊಂಡ್ರೆ ಮೊಬೈಲ್ ನೊಳಗ ಈಗಾಗಲೇ ಅದು ಕೆಲಸ ಮಾಡ್ತಾ ಇದೆ. ಅಂತ ಒಂದು ಸಂದರ್ಭದೊಳಗ ನಮ್ಮ ರೈತರಾದಂತವ್ರು ಯಾವುದೇ ಕಾರಣಕ್ಕೂ ಹಿಂದುಳಿಬಾರದು. ಇಷ್ಟು ದಿವಸ ನಾವು ಮೊಬೈಲ್ ಮೊಬೈಲ್ ಅಂತ ಹೇಳ್ತಾ ಇದ್ದೀವಿ, ಇನ್ನು ಮುಂದಿನ ದಿನಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನ ನಿಮ್ಮ ಕೃಷಿ ಬದುಕಿನೊಳಗ ಅಳವಡಿಸಿಕೊಳ್ಳಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದೀವಿ. ಅದರ ಬಗ್ಗೆ ನೀವು ನಿಮ್ಮ ಸಮೀಪದ ತಜ್ಞರನ್ನ ಸಂಪರ್ಕ ಮಾಡಿ ಇದರ ಬಗ್ಗೆ ಹೆಚ್ಚಿನ ಕುತೂಹಲ ಬೆಳೆಸಿಕೊಂಡು ಅಧ್ಯಯನ ಮಾಡೋದು ಒಳ್ಳೇದು ಅಂತ ಹೇಳಿ ನಮ್ಮ ಅಭಿಪ್ರಾಯ. ಈಗಾಗಲೇ ತಾವು ಅನೇಕ ಕೃಷಿ ಮೇಳಗಳಲ್ಲಿ ಭಾಗವಹಿಸಿದ್ದೀರಿ, ತೋಟಗಾರಿಕಾ ಮೇಳದೊಳಗೆ ಭಾಗವಹಿಸಿದ್ದೀರಿ, ಅಲ್ಲಿ ಈ ಕೃತಕ ಬುದ್ಧಿಮತ್ತೆ ಬಗ್ಗೆ ಕೂಡ ತಾವು ಬಹುಶಃ ತಿಳ್ಕೊಂಡಿರಬಹುದು ಸ್ವಲ್ಪ ಇಲ್ಲ ಸ್ವಲ್ಪ ಅಂತ ಹೇಳಿ ನಾವು ಭಾವಿಸ್ತೀವಿ. ಯಾಕಂತಂದ್ರ ಇಂಥ ಕೃಷಿ ಮೇಳಗಳಲ್ಲಿ ತಜ್ಞರು ಈ ಬಗ್ಗೆ ತಮಗ ತಿಳಿಸಿರಬಹುದು, ಹೇಳಿರಬಹುದು, ಅಥವಾ ಮಾಧ್ಯಮಗಳಲ್ಲಿ ಕೂಡ ತಾವು ನೋಡಿರಬಹುದು. ವಿಶೇಷವಾಗಿ ಈ ಕೃಷಿ ಮೇಳಗಳು ಏನಿರ್ತಾವ, ತಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕ, ಹೊಸ ಸಮಸ್ಯೆಗಳು ನಿಮಗೆ ಇದ್ದು ಅಂತಂದ್ರ ಅವುಗಳ ಬಗ್ಗೆ ತಿಳ್ಕೊಂಡು ಏನು ಸಮಸ್ಯೆ ನಿಮಗೆ ಬಂದಿರ್ತದ ಅದಕ್ಕ ಪರಿಹಾರ ಕಂಡುಕೊಳ್ಳೋದಕ್ಕ ಒಂದು ಹೊಸ ವಿಚಾರಣೆ ಉದ್ಭವ ಆಗಬಹುದು. ಹಿಂಗಾಗಿ ಹೊಸ ಸಂಶೋಧನೆಗೆ ತಮ್ಮ ಸಮಸ್ಯೆಗಳು ತಮ್ಮ ಕೆಲಸ ಕಾರಣ ಆಗಬಹುದು. ಇದನ್ನು ಕೂಡ ತಾವು ತಿಳ್ಕೋಬೇಕು. ನಿಮಗೆ ಬಂದಂತಹ ಸಮಸ್ಯೆ ಇನ್ನೂ ಅನೇಕ ರೈತರಿಗೆ ಬಂದಿರಬಹುದು. ಅವರಿಗೆ ನಿಮ್ಮ ಸಮಸ್ಯೆಯಿಂದ ನಿಮಗೆ ಉತ್ತರ ಸಿಕ್ಕರ ಅವರಿಗೂ ಕೂಡ ಉತ್ತರ ಸಿಕ್ಕಂಗ ಆಗ್ತದ. ಈ ನಿಟ್ಟಿನೊಳಗ ನಾವು ಚರ್ಚೆ ಮಾಡಿದರೆ, ನಮ್ಮ ವಿಚಾರಗಳನ್ನ ಬೇರೆಯವರಿಗೆ ಹೇಳಿದ್ರೆ ಅವರಿಂದ ನಿಮಗೂ ಕೂಡ ಉತ್ತರ ಸಿಗಬಹುದು, ಮತ್ತೆ ಬೇರೆಯವರಿಗೂ ಕೂಡ ಅಂದ್ರೆ ರೈತಾಪಿ ವರ್ಗಕ್ಕೆ ಅದರಿಂದ ಅನುಕೂಲ ಆಗಬಹುದು. ಈ ನಿಟ್ಟಿನೊಳಗೂ ಕೂಡ ನಾವು ಇವತ್ತಿನ ದಿವಸ ವಿಚಾರ ಮಾಡಬೇಕಾಗಿದೆ. ಆತ್ಮೀಯರೇ, ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ December 31st ಬರುವ ಮಂಗಳವಾರ ಅಂದ್ರ 2026 January 6 ಮಂಗಳವಾರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ಕಳೆದ ವಾರ ಯಾವ ರೀತಿಯಾದಂತಹ ವಾತಾವರಣ ಇತ್ತು ಅದೇ ರೀತಿಯಾದಂತಹ ವಾತಾವರಣ ಮುಂದಿನ ವಾರದೊಳಗೂ ಕೂಡ ಇರಬಹುದಾಗ್ಯದ ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಅಂದ್ರೆ ಏನು, ಶುಭ್ರವಾದಂತಹ ಪ್ರಸನ್ನವಾದಂತಹ ಒಣ ಬಿಸಿಲಿನ ವಾತಾವರಣ ಇರ್ತದ. ಮಳೆಯಾಗುವಂತಹ ಸಾಧ್ಯತೆಗಳು ಬಹುತೇಕ ಇಲ್ಲ, ಅಂದ್ರೆ ಕೇವಲ %10 ಅನ್ನುವಂತಹ ಒಂದು ಸೂಚನೆ ಅದ. ಇನ್ನ ನಾವು ಹಿಂದಿನ ದಿನಗಳಲ್ಲಿ ಚಳಿಯಿಂದಾಗಿ ಬಹಳಷ್ಟು ತೊಂದರೆಗೆ ಒಳಗಾಗಿದ್ವಿ, ಬಳಲಿದ್ವಿ. ಇನ್ನ ಮುಂದಿನ ದಿನಗಳಲ್ಲಿ ಸ್ವಲ್ಪ ಚಳಿಯ ಪ್ರಭಾವ ಕಡಿಮೆ ಆಗ್ತಾ ಹೋಗಬಹುದು. ಯಾಕಪ್ಪ ಅಂತಂದ್ರ ಜನವರಿ ಬರ್ತಾ ಅದ, ಮತ್ತ ಮಕರ ಸಂಕ್ರಾಂತಿ ಸಮೀಪ ಆಗ್ತಾ ಅದ. ಸೂರ್ಯ ತನ್ನ ಪಥವನ್ನ ಬದಲಿಸುವಂತಹ ಒಂದು ಸಮಯ, ಮಕರ ವೃತ್ತಕ್ಕ ಬರ್ತಾನ ಇನ್ನೊಂದು 15 ದಿವಸದೊಳಗ. ಈ ನಿಟ್ಟಿನೊಳಗ ವಾತಾವರಣದೊಳಗಿನ ಚಳಿ ಕಡಿಮೆ ಹಾಕೋತ ಹೋಗಬಹುದು ಅನ್ನುವಂತಹ ಒಂದು ವಿಚಾರ ಕೂಡ ಇಲ್ಲಿ ಅದ. ಇದರೊಳಗೆ ಏನಾದರೂ ಬದಲಾವಣೆಗಳಾದವು ಅಂತಂದ್ರ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಅವರು ತಮ್ಮ ಮೊಬೈಲ್ನೊಳಗ ಆ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಬಳಸೋದ್ರ ಕಡೆ ಗಮನ ಹರಿಸಬೇಕು. ಮತ್ತೆ ಇನ್ನು ಯಾವ ಹೊಸ ಆ್ಯಪ್ಗಳು ಬಂದಾವ ಆ ಆ್ಯಪ್ಗಳ ಬಗ್ಗೆ ತಾವು ಬಳಸೋದ್ರ ಕಡೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೊಮ್ಮೆ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಹೊಸ ವರ್ಷ 2026 ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದೊಳಗೆ ತಮಗೆಲ್ಲ ಶುಭವಾಗಲಿ, ಸಮೃದ್ಧಿಯಾಗಲಿ, ಸಂತೋಷದಾಯಕವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಲಿ, ನೆಮ್ಮದಿ ಎಲ್ಲರಿಗೂ ಸಿಗಲಿ, ಒಳ್ಳೆ ಮಳೆ ಬೆಳೆಯಾಗಿ ನಮ್ಮ ರೈತರ ಹೃದಯ ಮನಸ್ಸುಗಳಲ್ಲಿ ಆನಂದೋಲ್ಲಾಸಗಳು ನೆಲೆಸಲಿ ಅಂತೇಳಿ ಹಾರೈಸ್ತಾ ಈ ವರ್ಷದ ಕೊನೆಯ ಮೇಘ ಸಂದೇಶ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ವರ್ಷ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತದ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬ ಬಕ ಗಾಳಿಯು ಬೀಸುತ್ತಿದೆ. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ ಬಾರಪರಾಜಣ, ಯಾಕ ಧನಿ ಏನು ಬ್ಯಾಟ್ರಿ ಡೌನ್ ಆಗಿ ಕಾಣಿಸ್ತದೆ? ಬ್ಯಾಟ್ರಿ ಏನ್ ಡೌನ್ ಆಗಿಲ್ಲ, ನೆಗಡಿ ಬಂದದ ಸ್ವಲ್ಪ. ನೋಡು ನಮ್ ಕಲ್ಬುರ್ಗಿ ಮಂದಿಗೆ ಅಂತಂದ್ರ ನಮ್ ಕಲ್ಯಾಣ ಕರ್ನಾಟಕದಾಗ ಹೌದು ಥಂಡಿ ಒಂದ್ ಆಗೋದಿಲ್ಲ ನೋಡು. ಆಗಂಗಿಲ್ಲ, ಥಂಡಿನೂ ಆಗಂಗಿಲ್ಲ, ಮಳೆನೂ ಹೆಚ್ಚಿಗಾದ್ರೆ ತಡ್ಕೊಳಂಗಿಲ್ಲ. ಆದ್ರೆ ಬಿಸಿಲು ಎಷ್ಟಾಗಿರೋದಾಗ ಬೇಕಾದಷ್ಟು ಬಿಸಿಲು ಇರೋದಾಗ ಚಕ್ಕ ಚಕ್ಕ ಇರ್ತೀವಪ್ಪ. ಬೆವರು ಹೊರಸ್ಕೊಂಡಿದ್ದು ಚಾ ಕುಡ್ದಿದ್ದು ಕೆಲಸಗಳು ಹಂಗೆ ಆಗ್ತಾವ ಹೊರಟಿ ಅದ. ಹೌದಲ್ಲ, ಥಂಡಿಗೆ ಮುದ್ರಕೊಂಡು ಮುದ್ರಕೊಂಡು ಮಲ್ಕೊಳ್ಳೋದಂದಾಗ್ತದೆ ಕೆಲಸಗಳನ್ನು ಆಗಂಗಿಲ್ಲ. ಆಮೇಲೆ ಹೊತ್ತೆ ಜಲ್ದಿ ಹೋಗ್ತದೆ, ಹೌದು ಜಲ್ದಿ ಮುಗಿದ್ಬಿಡ್ತದೆ, ಹೊತ್ತೆ ಮುಳುಗ್ಬಿಡ್ತದೆ. ಹೌದೌದು, ಮತ್ತೆ ಕೆಲಸನೇ ಆಗಂಗಿಲ್ಲಪ್ಪ. ಕೆಲಸ ಆಗಂಗಿಲ್ಲ, ಕೆಲಸ ಮಾಡ್ಬೇಕಂದ್ರೆ ಚಳಿ ಚಳಿ ಚಳಿ ಚಳಿ ಇರ್ತದೆ. ಹಿಂಗಾಗಿ ಹೈರಾಣ ಅದ, ಸ್ವಲ್ಪ ನೆಗಡಿ ಬಂದದ ಹಂಗೇನೆ. ಹೌದಾ, ನೆಗಡಿ ಅಂದ್ಮೇಲೆ ಅದ್ರ ಜೊತೆಗೆ ಅಕ್ಕ ತಂಗಿ ಇದ್ದಂಗ ಕ್ಯಾಮನು ಇದ್ದೇ ಇರ್ತದೆ. ಮೈಕೈ ಬೇನಿ ಇರೋವೆ. ಈಗ ಏನ್ ಚಿಂತೆ ಮಾಡ್ಬೇಡ, ಇನ್ನೊಂದ್ ವಾರದಾಗ ಬಿಸಿಲು ಬರ್ತದೆ. ಏನು ಆಯ್ತು, ಬಿಸಿಲು ಬಂತದ ಮುಗಿತಲ್ಲ. ಆಯ್ತಲ್ಲ, ಮತ್ತಿನ್ನೇನದ? ಹೌದಿಲ್ಲ, ಬಂದಿದ್ದಕ್ಕೆ ಏನ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಈಗ ನೋಡು, ಬಂದಿದ್ದಕ್ಕ ಎರಡು ಕೈಯಿಂದ ಸ್ವಾಗತ ಮಾಡ್ಬೇಕು. ಸ್ವಾಗತ ಮಾಡೋದಂತೂ ಮಾಡಬೇಕು, ಕಾಡಂದ್ರೆ ಬಿಡೋದಿಲ್ಲ. ಅದಕ್ಕ ಸ್ವಲ್ಪ ಕಷಾಯ ಗಿಷಾಯ ಮಾಡ್ಕೊಂಡು ಕುಡಿಯೋದಾಗ್ಲಿಕ್ಕ ನೋಡು. ಹೌದಿಲ್ಲ, ಈಗ ಶೋಭಕ್ಕ ನೀನ್ ಹೇಳ್ತಿ, ಚಳಿಗಾಲ ಬಂತಂದ್ರ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಆಗೋದಿಲ್ಲ ಅಂದ್ರೂ ಚಳಿ ಚಳಿ ಇರ್ತದ, ದಿವಸ ಜಲ್ದಿ ಹೋಗ್ಬಿಡ್ತಾವ, ಕತ್ತಲು ಜಲ್ದಿ ಆಗ್ತದ ಅಂತ ಅಲಿತೀವಿ. ಆದ್ರ ನಮ್ ಸಲುವಾಗಿ ಒಂದ್ ಹುಳ ಅದ. ಏನದ? ರಾತ್ರಿ ಬೆಳಗ್ಗೆ ಕೆಲಸ ಮಾಡ್ತಿರ್ತದ ಆ ಹುಳ. ನಮ್ ಸಲುವಾಗಿ ಏನ್ ಅಡಿಗೆ ಮಾಡ್ತದೇನು? ನಿಂಗ್ ಅಡಿಗೆ ಮಾಡ್ಲಿಕ್ಕೆ ಏನ್ ಬೇಕು ನೋಡು, ಅದೆಲ್ಲ ತಯಾರದ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾವ. ಏನೇ ಹಂಗೆಲ್ಲ ಒಗಟ್ ಒಗಟ್ನಾಗ ಮಾತಾಡ್ಬೇಡ, ಸುಮ್ ಸೀದ ಏನದ ಹೇಳದು. ಹೌದಲ್ಲ, ಹೌದಲ್ಲ. ಮತ್ತೆ ಎರಿಹುಳ ಹೆಸರು ಕೇಳಿವುದಿಲ್ಲ. ಕೇಳಿನಿ, ಈ ಎರಿಹುಳ ಏನದಲ್ಲ ಅದೇನಂತಂದ್ರೆ ಯಾವಾಗ್ಲು ನಮ್ ಸಲುವಾಗಿ ಕೆಲಸ ಮಾಡ್ತಿರ್ತದ. ಅಂದ್ರೆ ಯಾರು ಹೊಲದೊಳಗ ಈ ಗೊಬ್ಬರ ಅಂಶ ಕಡಿಮೆ ಅಂದ್ರೆ ರಾಸಾಯನಿಕ ಗೊಬ್ಬರ ಅಂಶ ಕಡಿಮೆ ಇದ್ದಲ್ಲೇ, ಯಾರು ಈ ಕ್ರಿಮಿನಾಶಕಗಳು ಕೀಟನಾಶಕಗಳನ್ನ ಕಡಿಮೆ ಉಪಯೋಗ ಮಾಡ ನೋಡು, ಅಂತವ್ರ ಹೊಲದಾಗ ಇನ್ನೂ ಇವತ್ತಿಗೂ ಸಹಿತ ಸಾಕಷ್ಟು ಎರೆಹುಳುಗಳು ಅದಾವ. ಆಮೇಲೆ ಸಾಕಷ್ಟು ಜನ ನಮ್ಮ ರೈತರು ಯಾರು ಸಾವಯವ ಪದ್ಧತಿ ಒಕ್ಕಲತನ ಮಾಡಿರ್ತಾರ ನೋಡು, ಅವರು ಸಹಿತ ಏನಂತಂದ್ರ ಸಾಕಷ್ಟು ಎರೆಹುಳುಗಳನ್ನ ಬೆಳೆಸ್ಲಿಕ್ಕೆ ಹೊಲದಾಗ ಬಿಟ್ಟರ ಎಲ್ಲ ಆಗ್ಯದ. ಇತ್ತೀಚೆಗೆ ಬಹಳ ಆಗ್ಯದಪ್ಪ, ಎರೆಹುಳ ಗೊಬ್ಬರ, ಎರೆಹುಳ ಸಾಕೋದು, ತೊಟ್ಟಿ ಮಾಡೋದು, ಅಂತವೆಲ್ಲ ಜಾಸ್ತಿನೇ ಆಗ್ಯದ. ಹೌದಿಲ್ಲ, ಇನ್ನೂ ಹೆಚ್ಚಿಗಬೇಕು. ಅದೇನಾಗ್ಯದ ನೋಡ್ರು, ಅದು ಏನೂ ಇಲ್ಲ. ಹೌದೌದು, ಒಂದ್ ರೂಪಾಯಿದ ಲೆಕ್ಕ ಹಾಕಿದ್ರೆ ಇನ್ನೂ ಒಂದು 10 ಪೈಸ ಒಳಗ ಹೊರಗನೆ ತರಬೇಕು. ಹೌದಲ್ಲ, ಏನಂತಾರಪ್ಪ ವಿಜ್ಞಾನಿಗಳು ಅಂತಂತಂದ್ರ ಈ ಎರೆಹುಳು ಅನ್ನೋದಲ್ಲ, ಹೌದು, ವಾರದ 7 ದಿವಸ ರಜೆ ಇಲ್ಲ, ಸಂಬಳ ಇಲ್ಲ, ಭತ್ತ ಇಲ್ಲ, ಏನು ಇರ್ಲಾರ್ದೆ ಹೊಲನ ಉಳಿಮೆ ಮಾಡ್ತದ. ಏನ್ ಹೇಳ್ತಾರ ಅಂತಂದ್ರ, ಒಂದ್ ಎರೆಹುಳು ಒಂದ್ ದಿವಸಕ್ಕ ತನ್ನ ದೇಹದ ತೂಕ ಇರ್ತ ನೋಡು, ಅದ್ರ 1.5 ಪಟ್ಟು ಹೆಚ್ಚು ತೂಕದ ಮಣ್ಣನ್ನ ಅಗದಗ್ದು ಹೊರಗ. ತನ್ಗೆ ಎಷ್ಟು ಶಕ್ತಿ ಇದೆ ಅದ್ರ ಮೀರಿ ಕೆಲಸ ಮಾಡ್ತದ. ದೀಡ್ ಪಟ್ಟು ತನ್ನ ದೇಹದ ತೂಕ ಹೊರಗಾಗ್ತಂತ ಅಂದ್ರ ಲೆಕ್ಕ ಹೇಳೋರು, 1 ಎಕರೆಯೊಳಗ ಅಂದಾಜು 1 ಲಕ್ಷ ಎರೆಹುಳುಗಳು ಅವ ಅಂತ ನಾವು ಲೆಕ್ಕ ಹಾಕಿದ್ರ ಅವುಗಳ ತೂಕ ಏನಾಗ್ತಲ್ಲ ಅಂದಾಜಾಗಿ 1 ಟನ್ ಆಗ್ತಂತ. ದೀಡ್ ಪಟ್ ಅಂತ ಹೇಳಿದೆ ಅಂದ್ರೆ ದೀಡ್ ಟನ್ ಆ ಮಣ್ಣನ್ನ ಕೆದರಿ ಹಾಕ್ತದೆ ಅಂದ್ರೆ ನೆಗಲ್ ಹೊಡೆದಂಗ. ಆಮೇಲೆ ಇನ್ನೊಂದು ಮಜಾ ಕೇಳಿಲ್ಲ, ಎರೆಹುಳದ ಬಗ್ಗೆ ನಾವ್ ಎಲ್ಲರೂ ತಿಳ್ಕೊಂಡು ಎಲ್ಲ ಮಾಡ್ಲಿತ್ತೀವಿ, ಅದು ಮತ್ತೆ ಬೇರೆ. ಅದು ಮಣ್ಣು ತಿಂತದ, ಮಣ್ಣಾಗಿರುವಂತ ಇದೆಲ್ಲ ತಿಂದು ಮಲ ವಿಸರ್ಜನೆ ಮಾಡ್ಬೇಕಲ್ಲ, ಅದು ಮಣ್ಣಿನ ಕೆಳಗೆ ಮಾಡೋದಿಲ್ಲ ಅಂತ ಮ್ಯಾಲ ಬಂದ್ ಮಾಡ್ತಂತ. ಅಂದ್ರೆ ಈಗ ನೀ ತೊಟ್ಟಿ ಇರ್ತಾವಲ್ಲ ಎರೆಹುಳು ತೊಟ್ಟಿಯೊಳಗೆ ಎರೆ ಗೊಬ್ಬರ ಮ್ಯಾಲ ಇರ್ತದ, ಕೆಳಗಿರ್ತದ ಬರೀ ಹುಳನೇ ಇರ್ತಾವ. ಅದೇನ್ ಮಾಡ್ತದ, ಮ್ಯಾಲ ಬಂದು ಮಲ ವಿಸರ್ಜನೆ ಮಾಡಿ ಮತ್ ಕೆಳಗ್ ಹೋಗ್ತದ. ಅಂತಂದ್ರ 1 ರಾತ್ರಿ 1 ಎರೆಹುಳ 14-18 ಸಲ ತೂತ್ ಹಾಕ್ತದಂತ. ಅಷ್ಟು ಸರಿ ಮಲ ವಿಸರ್ಜನೆ ಮಾಡ್ತದೆ, ಕೆಳಗಿನ ಮ್ಯಾಲ ಬರ್ತಾ ಮ್ಯಾಲಿಂದ ಕೆಳಗ್ ಹೋಗ್ತದೆ, ಕೆಳಗಿನ ಮ್ಯಾಲ ಬರ್ತಾ ಮ್ಯಾಲಿಂದ ಕೆಳಗ್ ಹೋಗ್ತದೆ. ಅಷ್ಟರ ತಿಂತಿರ್ಬೇಕು, ಇದ್ದದಕ್ಕೆ ಹುಳ ಇರ್ತದ. ಆಮೇಲೆ ಇನ್ನೊಂದ್ ಕೇಳ ಮಜಾ, ಅದ್ ಕೆಳಗಿನ ಮ್ಯಾಲ್ ಬರೋ ಒಂದ್ ತೂತ್ ಹಾಕಿರ್ತ ನೋಡು, ಎರಡನೇ ಸಲ ಮತ್ತೆ ಅದೇ ತೂತ ಬರ್ಲಂತದ್ದು ಮತ್ತೆ ಹೊಸ ತೂತೆ ಭಾರಿ ಆಗ್ತದೆ. ಅಂದ್ರ ಏನಾಗ್ತದ, ಭೂಮಿ ಎಷ್ಟು ಸೈಲ್ ಆಗ್ತದ ನೋಡಲ್ಲಿ, ಸೈಲ್ ಆಗ್ತದ. ಆಮೇಲೆ ಏನ್ ನೀರ್ ಕುಡ್ತೀವಿ ಅಥವಾ ಮಳಿ ಬರ್ತದ, ನೀರು ಸೀದಾ ನಾವೇನ್ ಬೆಳಿ ಬೆಳಿರ್ತಲ್ಲ ಬೆಳಿ ಬೇರಿಗೆ ಹೋಗ್ಬಿಡ್ತದ. ಮಣ್ಣೊಳಗೆ ಎಷ್ಟು ಗಾಳಿ ಇರ್ತ ನೋಡು, ಅಂದ್ರೆ ಒಳಗ ಅಷ್ಟು ಬೇರಿ ಸಿಕ್ಕು ಚಲೋತ್ನಾಗಿ ಗಿಡ ಬೆಳಿಲಿಕ್ಕೆ ಅಥವಾ ನಮ್ ಪೈರು ಬೆಳಿಲಿಕ್ಕೆ ಅನುಕೂಲ ಆಗ್ತಂದ್ರು. ಅದಕ್ಕ ಈ ಎರೆಹುಳುಗಳನ್ನ ನಾವು ಸಾಕಬೇಕು, ಬೆಳೆಸಬೇಕು. ಅಂದ್ರ ರಾಸಾಯನಿಕ ಗೊಬ್ಬರ ಹಾಕಬಾರ್ದು, ಆಮೇಲೆ ರಾಸಾಯನಿಕಗಳನ್ನ ಉಪಯೋಗ ಮಾಡಬಾರ್ದು. ಹಿಂಗ್ ಮಾಡಿದ್ರೆ ಏನಾಗ್ತಂತಂದ್ರ ನಮ್ಮ ಹೊಲ ಏನಾಗ್ತಂದ್ರ ಮೆತ್ತಗ, ಅಂದ್ರೆ ನೀವಂತೀವಲ್ಲ ಬರೀ ಗಾಲಿ ಹೊಲದ ತಿರುಗಾಡ್ರ ಬುಸು ಬುಸು ಅಂತ ಕಾಲು ಅದ್ ನಮ್ಮ ಪಾದ ಒಳಗಿಳಿಬೇಕು. ಹೌದೌದು, ಮೆತ್ತಗಾಗಿ ಹಾಸಿಗೆ ಇದ್ದಂಗ ಇರ್ಬೇಕು, ಇಲ್ಲಾಂದ್ರೆ ಗ್ರೌಂಡ್ ಅದ ಕಟ್ಟ ಕಟ್ಟ ಬಿಡಿಬಾರ್ದು. ಅದಕ್ಕೆ ಇಷ್ಟೆಲ್ಲ ಕೆಲಸ ನಮ್ ಸೊಲಗ ಮಾಡ್ತಿರ್ತ. ಆಮೇಲೆ ಶೋಭಾಗ ಇನ್ನೊಂದ್ ಹೇಳ್ಬೇಕಂತಂದ್ರ ನಮ್ ಸೊಲಗ ಬಹಳ ಮಂದಿ ಕೆಲಸ ಮಾಡೋರ. ಹೌದು, ಎಲ್ ನೋಡಿ ಎಲ್ ನೋಡಿ ಅಂತಂದ್ರೆ ದಿನ ಕಾಣಿಸ್ ಬಿಡಿಸ್ತದೆ, ಬಿಸಿಲು ಬಂದೇ ಬರ್ತದೆ. ಬಿಸಿಲು ಅಂತ ನಾವು ಬೇಕೇ ಬೇಕು, ಶಾಖ ಇರ್ಲಿಲ್ಲ ಅಂದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಶಾಖ ಬೇಕು, ಗಾಳಿ ಬೇಕಾ, ಮತ್ತಿನ್ನೇನ್ ಬೇಕಪ್ಪ, ನೀರಂತೂ ಇದ್ದೇ ಇರ್ತದೆ. ಬ್ರಹ್ಮನಿ ಹೇಳದು ಏನ್ ತಪ್ಪಿಲ್ಲ, ನಾ ಹೇಳದನಂತಂದ್ರ ನಮ್ಮ ರೈತರ ಸಲುವಾಗಿ ಸಾಕಷ್ಟು ಯೂನಿವರ್ಸಿಟಿಗಳು, ಕೃಷಿ ವಿಶ್ವವಿದ್ಯಾಲಯ, ಕೃಷಿ ವಿಜ್ಞಾನ ಕೇಂದ್ರ, ಆಮೇಲೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಇದ್ರ ಜೊತೆಗೆ ತಜ್ಞರು ವಿಜ್ಞಾನಿಗಳು, ಆಮೇಲೆ ಖಾಸಗಿ ಕಂಪನಿಯವರು ಸಾಕಷ್ಟು. ಅಂದ್ರೆ ಕೃಷಿ ತಂತ್ರಜ್ಞಾನವನ್ನ ಬೆಳೆಸಿ ರೈತರಿಗೆ ಕೊಡಬೇಕು ಅಂತೇಳಿ ಹಗಲೆಲ್ಲೂ ದುಡಿತಿರ್ತಾರ. ಅದಕ್ಕ ಹೊಸ ಹೊಸ ತಂತ್ರಜ್ಞಾನ ಬರ್ಲಿತ್ತವ. ಮೊನ್ನೆ ಕೃಷಿ ಮೇಳ ಆಯ್ತಲ್ವಾ, ಆಯ್ತಲ್ಲ, ಕೃಷಿ ಮೇಳದ ವಿಜ್ಞಾನಿಗಳು ಭೇಟಿಯಾಗಿದ್ರು ನಿನಗ ಗೊತ್ತ ಏನಂದ್ರು ಏನಂತ ನೋಡ್ರಿ, ಎಷ್ಟೆಷ್ಟು ಕಂಪನಿಗಳು ಬಂದಿದ್ವು ಅಲ್ಲಿ, ಎಷ್ಟೆಷ್ಟು ತೋಟಗಾರಿಕೆ ಒಳಗ ಅರಣ್ಯ ಕ್ಷೇತ್ರದೊಳಗ ಎಷ್ಟು ಅವರು ಅಭಿವೃದ್ಧಿ ಮಾಡ್ಯಾರ. ಅಂದ್ರೆ ಇಲಾಖೆ ವತಿಯಿಂದ ಮಾಡ್ಯಾರ, ಖಾಸಗಿ ಕಂಪನಿಯವರು ತಾವು ಬೆಳಿಬೇಕು, ರೈತರು ಬೆಳಿಬೇಕು. ಅವ್ರ ಉದ್ದೇಶ ಅಂದ್ರೆ ದುಡ್ಡು ಹಾಕಿರ್ತಾರ, ಅವರಿಗೂ ಲಾಭ ಆಗ್ಬೇಕು, ರೈತರಿಗೂ ಲಾಭ ಆಗ್ಬೇಕು. ಈಗ ತಂತ್ರಜ್ಞಾನ ಏನಂತಂದ್ರೆ ವರ್ಟಿಕಲ್ ತೋಟಗಾರಿಕೆ ಮಾಡೋದು, ಅಂದ್ರೆ ಅಡ್ಡ ಅಡ್ಡಾಗಿ ನಾವು ಒಂದ್ ನೆಲ್ಲ ಬೆಳಿತೀವಿ, ಅದು ಅಡ್ಡ ಇರ್ತದ. ಹೌದು, ಆದ್ರೆ ಅವ್ರೇನಂತಾರ, ಒಂದ್ರ ಮೇಲೆ ಒಂದ್ ಟ್ರೇ, ಒಂದ್ರ ಮೇಲೆ ಒಂದ್ ಟ್ರೇ ಇಟ್ಟು ತೋಟಗಾರಿಕೆ ಬೆಳೆಗಳನ್ನ ಈ ನೆಟ್ನೊಳಗೆ ಬೆಳೆದು ಸಸಿಗಳು ಮಾಡ್ತಾರಪ್ಪ ಅದ್ರದಾಗ. ಸಸಿಗಳು ಮಾಡೋದಲ್ದೆ ಈ ಏನಂತಂದ್ರ ಈ ತಂತ್ರಜ್ಞಾನದೊಳಗ ಬೆಳಿನೇ ಬೆಳೆದ್ ಬಿಡೋದು, ಬೆಳಿನೇ ಬೆಳೆಯೋದ ಟ್ರೇ ಮೇಲೆ, ಟ್ರೇ ಮೇಲೆ. ಇದು ಒಳ್ಳೆ ವಿಚಿತ್ರದಪ್ಪ. ಹೌದಿಲ್ಲ, ನಾ ಹೇಳದನ್ ಶೋಭಕ, ಹಿಂಗ್ ಸಾಕಷ್ಟು ತಂತ್ರಜ್ಞಾನಗಳು ಬಂದವ. ಈಗ ಸ್ಪ್ರೇ ಮಾಡ್ಬೇಕಂತ ಇಟ್ಕೋ, ಸ್ಪ್ರೇ ಮಾಡಕಂದ್ರೆ ಏನ್ ಮೊದಲ ನಂಬರ್ ಬಂದವ ಅದ್ರ ಮೇಲೆ ನಾವು ಡಿಪೆಂಡ್ ಆಗೋದು ಬೇಡ. ಹೊಸ ಹೊಸ ಬಂದವ್ ಅವು ಯಾವ ಟ್ರಾಕ್ಟರ್ಗಳದ ಹೊಸ ಹೊಸ ಬಂದವ, ಸಣ್ಣ ಸಣ್ಣ ಟ್ರಾಕ್ಟರ್ ಬಂದವ, ಬಹಳ ಸಣ್ಣ ಬಂದವ, ಸಣ್ಣ ಸಣ್ಣ ಟ್ರಾಲಿಗಳು ಓಡಾಡ್ತಿರ್ತಾವಲ್ಲ. ಹಿಂತವರು ರೈತರೆಲ್ಲ ಉಪಯೋಗ ಮಾಡ್ತಾರಪ್ಪ ಅಂತವೆಲ್ಲ. ಹೌದಿಲ್ಲ, ದೊಡ್ಡ ದೊಡ್ಡ ರೈತರು ಒಳ್ಳೆ ತಿಳ್ಕೊಂಡಂತವ್ರು, ಈಗ ಅಗ್ರಿ ಮುಗಿಸಿದವರೆಲ್ಲ ಅಗ್ರಿಕಲ್ಚರ್ ಬರ್ಲಿಕ್ಕತ್ತಾರಪ್ಪ, ಒಕ್ಕಲ್ತನ ಮಾಡ್ಲಿಕ್ಕೆ ಅಂತವ್ರೆಲ್ಲ ಮತ್ತೆ ಇವನ್ನೆಲ್ಲ ಉಪಯೋಗ ಮಾಡ್ತಾರಪ್ಪ. ಹೌದಿಲ್ಲ, ಇನ್ನೇನು ಅಳದೊಳದ ನಮ್ಮಂತವ್ರ ಏನಿದಾರಲ್ಲ ಹಳ್ಳಿಯಾಗ ಮೊದ್ಲಿಂದ ಪದ್ಧತಿ ಮಾಡ್ಕೋತ ಬರ್ಲಿಕ್ಕತ್ತೀವಿ. ಹೌದಲ್ಲ, ಅದಕ್ಕೆ ಹೇಳ ಶೋಭಕ, ನೀವು ಯಾವ ಮಾತಿಂದು ಕಡಿಮೆ ಇಲ್ಲ. ಹೌದು, ಆದ್ರ ನಮ್ ನೋಡ್ಲಿಕ್ ಕಾಣಬೇಕು, ಅಂದ್ರೆ ಏನ್ ಕುಡ್ಡಿದೆ ಅಂತ ಕೇಳ್ಬಾರ್ದು. ಇಲ್ಲ ಇಲ್ಲ ಇಲ್ಲ, ಆ ದೃಷ್ಟಿಯೊಳಗೆ ನೋಡ್ಬೇಕು ಅನ್ನೋದು. ನಮ್ಮ ಸುತ್ತಮುತ್ತಲು ಜಗತ್ತಿನೊಳಗ ಸಾಕಷ್ಟು ಆಗ್ಲಿತ್ತದ, ಆ ನೋಡುವಂತ ಕಾಣಬೇಕು, ಆ ನೋಡ್ಬೇಕಂತ ಹಸಿವು ನಮ್ಮಲ್ಲಿ ಬೇಕು. ಎರಡು ಮುಖ್ಯ, ಒಳಗ್ ಹಸಿವಿದ್ರೆ ನಾವು ನೋಡ್ತೀವಿ, ನೀವು ಹೊಟ್ಟೆ ಹಸಿದಾಗ ಮನೆಗೆ ಏನ್ ಮಾಡ್ತೀವಿ, ಎಲ್ಲಿ ಎಲ್ಲಿ ಏನ್ ಸಿಗ್ತದ ಅಂತ ಹಸಿವಾಗಿರ್ತ ಹೊಟ್ಟಿಗೆ ಹುಡುಕ್ತದ ಕಣ್ಣು. ಹೌದಲ್ಲ, ಹಸಿವು ಹೆಚ್ಚಾದ ಏನ್ ಬೇಕ, ಒಟ್ಟಣೆ ಸಿಕ್ಕರು ಸಾಕು, ಒಂದ್ ನಾಲ್ಕು ಕಾಳು ತಿಂದು ನೀರು ಕುಡಬೇಕನ್ನ. ಹೊಟ್ಟೆ ಹಸಿವು ಅಂತ ಹೇಳ್ತದ, ಕಣ್ಣು ನೋಡ್ತದ, ಬಾಯಿ ತಿಂತ. ಹೌದಲ್ಲ, ಮೂರು ಹೊಟ್ಟಿ ಕೆಲಸ ಆದಾಗ ಹೊಟ್ಟೆ ತಿಂತದ. ಹಂಗ ನಮ್ಮ ಒಕ್ಕಲ್ತನದೊಳಗೆ ಏನ್ ಹಸಿವದಲ್ಲ, ಹಸಿವು ಹಿಂಗ ಬೇಕು ಅಂತಂದ್ರ ತಂತ್ರಜ್ಞಾನ ಸಾಕಷ್ಟದ. ಅದಕ್ಕ ನಮ್ ರೈತರು ಎಲ್ಲೆಲ್ಲಿ ಕೃಷಿ ಮೇಳಗಳು ಆಗ್ತಾವ, ಕೃಷಿ ಮೇಳಕ್ಕೆ ಹೋಗ್ಬೇಕು, ಅಲ್ಲಿ ನೋಡ್ಬೇಕು, ಅಲ್ಲಿ ಏನೇನು ವಿಚಾರಗಳಿರ್ತಾವ ತಿಳ್ಕೋಬೇಕು, ತಜ್ಞರೆಲ್ಲ ಬಂದಿರ್ತಾರಂತಲ್ಲೇ. ನಾನು ಇಲ್ಲಿ ತನಕ ಹೋಗಿಲ್ಲಪ್ಪ. ಹೌದಿಲ್ಲ, ಹೋಗಿಲ್ಲ ನಾನು ಇಲ್ಲಿ ತನಕ. ಏನ್ ಅನ್ನೋದಿಲ್ಲ, ಹೇಳ, ಹೋಗ್ಬೇಕಾಗಿದೆ. ಇನ್ನು ಮತ್ತೆಲ್ಲರ ಇತ್ತಂದ್ರೆ ಹೋಗಿ ಬರ್ತೀನಿ, ಒಂದ್ಸರಿ ತಿಳ್ಕೊಂಡು ಬಂದ್ರೆ ಅಂದ್ರೆ ಗೊತ್ತಾಗ್ತದೆ. ನಾನು ಒಂದ್ 8 ದಿನ ಮೊದಲು ನಿಂಗೆ ಹೇಳ್ತೀನಿ, ಈ ಮುಂದೆ ಯಾವ ಕೃಷಿ ಮೇಳ ಬಂದು ಅಂತ ಇಟ್ಕೋ, ಹೇಳ್ತೀನಿ. ನೀವು ಒಬ್ಬಕ್ಕಿನ ತಯಾರಿದ್ರೆ ಕರ್ಕೊಂಡು ಹೋಗುದಿಲ್ಲ, ಮತ್ತೆ ನಿಮ್ಮ ಗುಂಪದಲ್ಲ ಗುಂಪಿನವ್ರಿಗೆಲ್ಲರಿಗೆ ಕರ್ಕೊಂಡು ಹೋಗೋಣಂತಿ. ಯಾಕಂತಂದ್ರೆ ಅಲ್ಲಿ ನೋಡೋ ಮುಂದ ಒಬ್ಬರು ನೋಡೋದು ಒಂದು, ನಾಲ್ಕು ಮಂದಿ ಕಲ್ತು ನೋಡೋ ವಿಚಾರ ಬೇರೆ. ಬರೀ ಒಕ್ಕಲ್ತನ ಮಾಡಿ ಬೆಳೆದು ಒಂದು ನೋಡೋದಾಯ್ತು, ಇನ್ನೊಂದು ಅದರಿಂದ ವ್ಯವಹಾರ ಹೆಂಗ್ ಮಾಡ್ಬೇಕು ಅನ್ನೋದೊಂದು ನೋಡುದು. ಹೌದು, ಬಿಸಿನೆಸ್ ಮಾಡ್ಬೇಕಲ್ಲ, ಕರೆನೇ ಅದ. ಒಕ್ಕಲ್ತನ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ಎರಡು ಮಾಡಬೇಕು. ಈ ದೃಷ್ಟಿಕೋನದಿಂದ ನಾವು ಮಾಡಿದೀವಿ ಅಂತ ಇಟ್ಕೋ, ಬಹಳ ಮ್ಯಾಲ ಹೋಗ್ಲಿಕ್ಕೆ. ಏ ಒಕ್ಕಲ್ತನದಾಗ ಏನದರಿ ಅಂತ ಅನ್ನೋ ಮಾತಿಲ್ಲ. ಇಲ್ಲ, ಏ ಒಕ್ಕಲ್ತನದ ಬಹಳ ಅದ. ಏನೆಲ್ಲ ಅದ, ಆದ್ರೆ ಏನ್ ಬೇಕು? ಮನಸ್ಸು ಬೇಕು, ಆಮೇಲೆ ನೋಡ್ಲಿಕ್ಕೆ ಕಾಣಬೇಕು, ವಿಚಾರಗಳ ಬದಲಾಗಬೇಕು. ಹಾ, ವಿಚಾರಗಳು ಬದಲಾಗಬೇಕು ಅಂದ್ರೆ ನಾಲ್ಕ್ ಮಂದಿ ಜೊತೆಗೆ ನಾಲ್ಕ್ ಕಡೆ ತಿರುಗಾಡ್ಬೇಕು, ಚರ್ಚೆ ಮಾಡ್ಬೇಕು, ಆಮೇಲೆ ನಮ್ಮ ಹೊಲದಾಗ ತಂದು ಎಷ್ಟು ಮಟ್ಟಿಗೆ ನಾವು ಹೆಂಗ್ ಅಳವಡಿಸಿಕೊಳ್ಳಿಕ್ ಆಗ್ತದ ಅಂತ ಅನ್ಕೊಂಡ್ರೆ ಇವೆಲ್ಲ ಮಾಡ್ಲಿಕ್ ಸಾಧ್ಯ. ಯಾಕಂತಂದ್ರ ಎಷ್ಟೆಷ್ಟೋ ರೈತರು ಎಲ್ಲೆಲ್ಲೇ ಹೋಗ್ಬಿಟ್ಟಾರ. ಹೌದ್ ಹೌದ್, ಗ್ರೀನ್ ಹೌಸ್ ಮಾಡ್ಯಾರ, ಮತ್ತೊಂದ್ ಮಾಡ್ಯಾರ, ಇನ್ನೊಂದ್ ಮಾಡ್ಯಾರ, ಎಕ್ಸ್ಪೋರ್ಟ್ ಮಾಡ್ಲಿತ್ತಾರ, ಕೋಟ್ಯಾನ ಗಟ್ಲೆ ಕೃಷಿ ಉತ್ಪನ್ನಗಳನ್ನ, ಆಮೇಲೆ ಹಣ್ಣುಗಳನ್ನ, ಹೂಗಳನ್ನ, ಬರೇ ಚಂದಕ್ಕಿಡುವಂತ ಏನಂತಾರಪ್ಪ ಸಸಿಗಳು, ಬರೇ ಶೋಕ್ ಇಡಂತದ್ ಮನ್ಯಾಗ ಇಡುವಂತ, ಹೌದು ಅಂತವ್ ಸಹಿತ ಬೆಳೆದ್ರೆ ರೊಕ್ಕ ಮಾಡ್ಕೊತಾರ ಮಂದಿ. ಹೌದಲ್ಲ, ಅಂತಂದ್ರ ದುಡ್ಡು ಮಾಡಬೇಕು, ಒಂದು ಯಾವ ರೀತಿಯಿಂದ ತಗೊಳ್ಬೇಕು ಅಂದ್ರೆ ಸಾಕಷ್ಟು ಅದ ಜಗತ್ತು. ಕೃಷಿ ಕ್ಷೇತ್ರ ಬಹಳ ದೊಡ್ಡದಾಗ, ತಂತ್ರಜ್ಞಾನ ಬಹಳ ಅದ, ದುಡ್ಡು ಬಹಳ ಬರ್ಲಿತ್ತ ಅಂದ್ರ ಕಂಪನಿಯವರೆಲ್ಲ ತಂದ ದುಡ್ಡು ಹಾಕಿ ಸಂಶೋಧನೆ ಮಾಡಿ ರೈತರಿಗೆ ಕೊಡ್ಲಿಕ್ಕಂತದಾರ. ಅದನ್ನ ನಾವು ನೋಡ್ಕೊಂಡ್ವಿ ಮಾಡಿದೀವಿ ಅಂತಂದ್ರೆ ಏನಾಗ್ತದ, ನಾವು ಸಹಿತ ಕಾರಣ ತಿರುಗಾಡಲಿ ಬರ್ತಾರ. ಅಷ್ಟೇ ಮಾಡೋಣಲ್ಲ, ಇನ್ನ ಮೇಲೆ ಯಾವಾಗ ಎಲ್ಲಿರ್ತದ ಅಂತ ಹೇಳು, ಸಂಘದವರಿಗೆಲ್ಲ ಮೊದ್ಲೇ ಹೇಳಬೇಕಾಗ್ತದಪ್ಪ. ನಾನು ಆಯ್ತು ಮತ್ತೆ ನನ್ನಂದ್ರೆ ನಾವು ಒಬ್ಬಕ್ಕೆ ಹೆಂಗಾರ ಜಲ್ದಿ ತಯಾರಾಗ್ತೀನಿ. ಇಲ್ಲಿಲ್ಲ, ಈಸ್ ಮಂದಿಗೆ ಕರ್ಕೊಂಡು ಬರ್ಬೇಕಾದ್ರೆ ಮೊದ್ಲೇ ಹೇಳಬೇಕಾಗ್ತದ, ನೀನು ಹೇಳಿದ ಅಂದ್ರೆ ನಾ ತಯಾರು ಮಾಡ್ತೀನಿ ನೋಡ. ನೀ ತಯಾರು ಮಾಡು, ನಾ ಗಾಡಿ ತಯಾರು ಮಾಡಿದ್ರೆ ಹೊಟ್ಟೆ ಬಿಡು. ಆಯ್ತಲ್ಲ, ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದ್ರಿ. ಭಾಗವಹಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ ಮತ್ತು ಶೋಭಾ ಪಾಟೀಲ್. ಈಗ ಸಿದ್ದರಾಮ್ ವಾಗ್ಮಾರೆ ಮತ್ತು ಸಂಗಡಿಗರಿಂದ ಗೊಂದಳಿ ಪದ. ಮಾಮಾಯಿ ಪರಮಾತ್ಮನ ದೇಶಕ್ಕೆ ದಿಟ್ಟವಾದ ವಾಸ ತುಳಾಪುರ ದೇಶಕ್ಕಧಿಕವಾದ ವಾಸುಳ ತುಳಾಪುರ ಈಶಾ ವಿದೇಶ ಜಗದಂಬ ದೇವಿ ಕಾಡು ಗಾಡಮ್ಮ ಮಾಯಿ ಕಾಡು ಗಾಡಮ್ಮ ಮಾಯಿ ಕಾಡು ಗಾಡಮ್ಮ ಮಾಯಿ ಪರಮಾತ್ಮನ ಕಾಡು ಗಾಡಮ್ಮ ಮಾಯಿ ಪರಮಾತ್ಮನ ಕಾಡು ಗಾಡಮ್ಮ ಮಾಯಿ ರೋಡೇ ಒಳಗಯನ್ನ ಕಾಡು ಗಾಡಮ್ಮ ಮಾಯಿ ರೋಡೇ ಒಳಗಯನ್ನ ಸಿದ್ದರಾಮ್ ವಾಗ್ಮಾರೆ ಮತ್ತು ಸಂಗಡಿಗರಿಂದ ಗೊಂದಳಿ ಪದಗಳನ್ನು ಆಲಿಸುತ್ತಿರುವಿರಿ. ಹೋಗರಿ ನಡೀರವ್ವ ತುಳಜಾಪುರ ತಾಯಿ ಜಗದಮ್ಮನ ಸೇವಾ ಮಾಡದಕರಿ ನಡೀರವ್ವ ತುಳಜಾಪುರ ತಾಯಿ ಜಗದಮ್ಮನ ಸೇವಾ ಮಾಡೋದಕ ನಾವು ನೀವು ಅನುಮತಿ ಅನುವಾದ ಯಾಕೆ